ಕಾರಣ ಗುರಿ ಕೇಂದ್ರ ಸಚಿವ ಪಿ ಸೋಮಣ್ಣ. ಮಾಗಡಿ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಬೆಂಗಳೂರಿನಿಂದ ಜಪಾನಿನ ಒಸಾಕಾ ನಗಯೋಗೆ ನೇರ ವಿಮಾನ ಸೇವೆ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಯಾದಗಿರಿಯಲ್ಲಿ ವಾರ್ತಾ ಇಲಾಖೆಯಿಂದ ವಾರ್ತಾಲಾಪ ಕಾರ್ಯಾಗಾರ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕೃಷಿ ರಂಗ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಣಮೀನು ಉದ್ಯಮಶೀಲತೆ ಕುರಿತು ಡಾ ಚೇತನ್ ಎಸ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ನಂತರ ಕನಕಪುರ ತಾಲೂಕು ಶಿವನಹಳ್ಳಿಯ ಹನುಮಂತ ನಾಯಕ್ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತ ಪ್ರಸಾರವಾಗುವುದು. ಮೊದಲಿಗೆ ಕೇಳಿ ಒಣಮೀನು ಉದ್ಯಮಶೀಲತೆ ಕುರಿತು ಡಾ ಚೇತನ್ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಣಮೀನು ಉದ್ಯಮಶೀಲತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಒಣಮೀನು ತಯಾರಿಕೆಯಿಂದ ಏನೇನು ಉದ್ಯಮಶೀಲತೆ ಅಥವಾ ಯಾವ್ಯಾವ ಒಂದು ಉದ್ಯೋಗ ಮಾಡಿಕೊಳ್ಬೋದು, ಕೃಷಿಯ ಒಂದು ಉಪಕಸುಬಲ್ಲಿ ಹಲವಾರು ಉದ್ಯೋಗಗಳ ಇದ್ದಂತೆ ಈ ಒಂದು ಈ ಮೀನು ಉತ್ಪಾದನೆ, ಮೀನು ಮರಿ ಸಾಕಾಣಿಕೆ, ಮೀನು ಮಾರಾಟ ಅಥವಾ ಮೀನನ್ನು ಜಾಸ್ತಿ ದಿನ ಶೇಖರಣೆ ಆಗಿ ಇಟ್ಕೊಂಡು ಅದರಿಂದ ಉದ್ಯಮ ಮಾಡುವಂತಹ ಸಾಕಷ್ಟು ಜನ ಯುವಕ ಯುವತಿಯರು, ಅವರಿಗೆ ಒಂದು ಉಪಯೋಗ ಆಗಲಿ, ಈ ಥರ ಸರ್ಕಾರ ಕೂಡ ಇವರ ಒಂದು ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ರೈತರಿಗೆ, ಅದರಲ್ಲೂ ಮೀನು ಸಾಕಾಣಿಕೆ ಮಾಡೋರಿಗೆ ಅಥವಾ ಮೀನಿನಲ್ಲಿ ತೊಡಗಿಸಿಕೊಂಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಹಾಗಾಗಿ ಇವತ್ತು ನಾವು ಆ ಎಲ್ಲ ವಿಷಯಗಳ ಕುರಿತು ನಮ್ಮ ರೈತರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎಸ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಈ ಮೀನು ಉದ್ಯಮಶೀಲತೆ ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಏನೇನು ಇರುತ್ತೆ ಅದರಲ್ಲಿ, ನೀವು ಒಣ ಮೀನು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವ್ಯಾವ ವಿಷಯಗಳಿರುತ್ತೆ ಮತ್ತು ಸರ್ಕಾರದ ಯೋಜನೆಗಳು ಯಾವ್ಯಾವುದು ಒಂದೊಂದಾಗಿ ಹೇಳ್ಕೊಡಿ ಸರ್. ಮೊದಲನೇದಾಗಿ ಒಣ ಮೀನು ಅಂತ ಹೇಳಿದಾಗ ಹಲವಾರು ಜನಗಳಲ್ಲಿ ಒಂದು ಆಶ್ಚರ್ಯ ಇರುತ್ತೆ. ಯಾಕಂದರೆ ಒಣ ಮೀನನ್ನು ತಾಜಾ ಮೀನಿನ ತರಾನೇ ಕೂಡ ನಾವು ತಿನ್ಬೋದಾ ಒಂದು ಪ್ರಶ್ನೆ ಅವರಲ್ಲಿ ಇರುತ್ತೆ. ಒಣ ಮೀನನ್ನು ಕೂಡ ನಾವು ಈ ಒಂದು ಆಫ್ ಸೀಸನ್ ಅಂತ ಹೇಳ್ತೇವೆ. ಯಾವಾಗ ಮಳೆಗಾಲ ಇರುತ್ತೆ ಅಂತ ಸಮಯದಲ್ಲಿ ತಾಜಾ ಮೀನಿನ ಲಭ್ಯತೆ ಕಡಿಮೆ ಇರುತ್ತೆ, ಹಾಗೆ ಕೆಲವೊಮ್ಮೆ ಮೀನಿನ ಲಭ್ಯತೆ ಇದ್ರೂ ಕೂಡ ಅದರ ದರ ಹೆಚ್ಚಾಗಿರುತ್ತೆ. ಅಂತ ಸಮಯದಲ್ಲಿ ನಾವು ಇದನ್ನ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಣ ಮೀನು ಅಂತ ಅಂದ್ರೆ ನಾವು ಅದರಲ್ಲಿರೋ ನೀರಿನ ಅಂಶವನ್ನ ಮಾತ್ರ ತೆಗೆದಿರ್ತೇವೆ, ಹಾಗೂ ಹೆಚ್ಚು ದಿನ ಅದನ್ನ ನಾವು ಶೇಖರಣೆ ಮಾಡಿ ಇಡಲಿಕ್ಕೆ ಸಾಧ್ಯ ಆಗುವಂತದ್ದು, ಅಥವಾ ಹೆಚ್ಚು ದಿನ ಸ್ಟೋರೇಜ್ ಮಾಡಿದ ನಂತರ ಕೂಡ ಅದರ ಪೌಷ್ಟಿಕಾಂಶಗಳನ್ನು ಹಾಗೆ ಉಳಿಸ್ಕೊಳ್ಳೋ ಒಂದು ಪದ್ಧತಿಯನ್ನು ನಾವು ಒಣಮೀನು ಪದ್ಧತಿಯಲ್ಲಿ ನಾವು ಮಾಡ್ತೇವೆ. ಈಗ ಒಣಮೀನು ಅಂತ ಹೇಳಿದಾಗ ಅದು ಕೇವಲ ಸಮುದ್ರ ಮೀನಿಗೆ ಮಾತ್ರ ಆಧಾರಿತವಲ್ಲ. ಒಣಮೀನನ್ನು ನಾವು ಹೊಳೆಯಲ್ಲಾಗಿರ್ಬೋದು ಅಥವಾ ಕೆರೆಯಲ್ಲಾಗಿರ್ಬೋದು, ಯಾವುದೇ ಥರದ ಮೀನುಗಳನ್ನು ಕೂಡ ನಾವು ತಗೊಂಡು ಅದನ್ನು ಒಣಮೀನನ್ನಾಗಿ ಮಾಡಿ ಅದನ್ನು ಬೇಕಾದ ರೀತಿಯಲ್ಲಿ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ. ಡಾಕ್ಟರ್ ಚೇತನ್ ಅವರೇ, ಈಗ ಒಣಮೀನನ್ನು ಈ ಯಾಕೆ ಶೇಖರಣೆ ಮಾಡಬೇಕು, ಆ ಥರ ಎಲ್ಲ ಮಾಡ್ಕೊಳ್ಬೇಕು, ಏನು ಈ ಇದು ಮಾಡಬೇಕಾಗುತ್ತೆ, ಯಾಕೆ ಇದು ಮಾಡಬೇಕು ಅನ್ನೋ ವಿಷಯ? ಈಗ ಒಣಮೀನನ್ನ ನಾನು ಮೊದಲೇ ಹೇಳಿದಾಗೆ ಒಂದು ಕೆಲವು ಸರಿ ಮೀನಿನ ಲಭ್ಯತೆ ಕಡಿಮೆ ಇರ್ಬೋದು ಅಥವಾ ಮೀನಿನ ತಾಜಾ ಮೀನಿನ ಬೆಲೆ ಜಾಸ್ತಿ ಇರ್ಬೋದು, ಅಂತ ಸಮಯದಲ್ಲಿ ನಾವು ಈ ಒಣಮೀನನ್ನ ನಾವೇ ಖುದ್ದಾಗಿ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗುತ್ತೆ. ಹಾಗೆ ಒಣಮೀನನ್ನ ಈಗಾಗಲೇ ಹಲವಾರು ತಾಂತ್ರಿಕತೆಗಳಿಂದ ಮಾರುಕಟ್ಟೆಯಲ್ಲಿ ನಾವು ಕಾಣಬಹುದು. ಈ ಒಂದು ಒಣಮೀನು ತಿನ್ನೋದ್ರಿಂದ ನಾವು ಯಾವ ಸಮಯದಲ್ಲೂ ಬೇಕಾದರೂ ಪೌಷ್ಟಿಕ ಭರಿತಾದಂತ ಮೀನನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೂ ಕೆಲವು ತಳಿಗಳು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಿಗುವಂತ ಸಾಧ್ಯತೆ ಇರುತ್ತೆ. ಆದರೆ ಆ ತರ ತಳಿಗಳನ್ನು ನಾವು ಒಣಗಿಸಿ ಅದನ್ನ ಹೆಚ್ಚು ದಿನಗಳಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯದಲ್ಲಿ ಈ ತಯಾರಿಕೆ ಇದರಿಂದ ನಾವು ಆದಾಯನೂ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಇದರಲ್ಲಿ ಉದ್ಯಮಶೀಲತೆಯನ್ನ ನಾವು ಮಾಡಿಕೊಳ್ಳಿಕ್ಕೂ ಸಾಧ್ಯತೆ ಇದೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಈ ಮೀನು ಉತ್ಪಾದನೆ ನೀವು ತಾವು ಹೇಳಿದಂಗೆ ಎಲ್ಲ ಸಂದರ್ಭದಲ್ಲೂ ನಮಗೆ ಸಾಕಷ್ಟು ಇರಲ್ಲ ಅಂತ ನಮ್ಮ ಮೀನುಗಾರರು ಹೇಳ್ತಾರೆ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ಮೀನು ಬೆಳವಣಿಗೆ ಆಗುತ್ತೆ, ಆ ಸಂದರ್ಭದಲ್ಲಿ ಮೀನು ಮಾರುಕಟ್ಟೆಯಲ್ಲಿ ಮೀನುಗಳ ಬೆಲೆ ಕಡಿಮೆ ಇರುತ್ತೆ. ಇನ್ನು ಆಫ್ ಸೀಸನ್ ಅಂತ ಏನು ಹೇಳ್ತೇವಲ್ಲ, ಮೀನು ಲಭ್ಯತೆ ತುಂಬ ಕಡಿಮೆ ಇರ್ತದೆ. ಈಗ ಹಿಂಗಾದಾಗ ಈ ಒಂದೇ ತರದಲ್ಲಿ ಮಾರುಕಟ್ಟೆಗೆ ಆವಕ ಆಗ್ತಾ ಇರಬೇಕು. ಹಂಗೆ ಆದಾಗ ಒಂದು ರೇಟು ಕೂಡ ಒಂದು ನಿಯಮಿತವಾಗಿ ಇರ್ತದೆ. ಇನ್ನೊಂದು ಏನಂದರೆ, ಈಗ ಕೆಲವೊಂದು ಸಂದರ್ಭ ಇರ್ತದೆ, ಈಗ ಸಮುದ್ರದಲ್ಲಿ ಮೀನು ಉತ್ಪಾದನೆ ಅಥವಾ ಸಮುದ್ರದಲ್ಲಿ ಹಿಡಿಯುವ ಮೀನಿನ ಒಂದು ಆ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಈಗ ನವಂಬರು ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅದರ ಒಂದು ಆವಕ ಮೀನುಗಳ ಹಿಡಿಯುವ ಪ್ರಮಾಣ ಜಾಸ್ತಿ ಇರುತ್ತೆ. ಅಥವಾ ಇನ್ನೊಂದು ಮೂರು ತಿಂಗಳ ಅಂದ್ರೆ ಮೀನು ತನ್ನ ಮರಿಗಳ ಉತ್ಪಾದನೆ ಮಾಡಿಕೊಳ್ತದೆ. ಸಂತಾನೋತ್ಪತ್ತಿ ಸಮಯದಲ್ಲಿ ಸರ್ಕಾರನೇ ಆ ಒಂದು ಒಂದು ಮೂರು ತಿಂಗಳ ಮೀನು ಸಮುದ್ರಕ್ಕೆ ಯಾರು ಇಳಿಬಾರ್ದು, ಮೀನನ್ನು ಹಿಡಿಯಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಮೀನು ತಮ್ಮ ಮರಿ ಉತ್ಪಾದನೆ ಮಾಡ್ಕೊಳ್ಳಿ ಅಂತ ಒಳಗಡೆ, ಅಂದ್ರೆ ಸಂತಾನೋತ್ಪತ್ತಿ ಮಾಡ್ಕೊಳ್ಳಿ, ಮೀನಿನ ಒಂದು ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಒಂದು ವಿಷಯದಿಂದ ಈ ಒಂದು ನಿರ್ಧಾರ ಸರ್ಕಾರನೇ ಹೊರಡಿಸಿರುತ್ತೆ. ಹಂಗಾಗಿ ಆ ಸಂದರ್ಭದಲ್ಲಿ ಮೀನು ಉತ್ಪಾದನೆನೇ ಇರೋದಿಲ್ಲ, ಅಂದ್ರೆ ಮೀನು ಹಿಡಿಯ ಪ್ರಮಾಣನೇ ಇರಲ್ಲ. ಈ ಹಿಂಗೆ ಈ ಕೆಲವೊಂದು ಸಂದರ್ಭದಲ್ಲಿ ಮೀನು ಜಾಸ್ತಿ ಪ್ರಮಾಣದಲ್ಲಿ ಹಿಡಿತಾರೆ. ಆ ಮೀನನ್ನ ಈಗ ಕೋಸ್ಟಲ್ದಲ್ಲಿ ಇರುವಂತಹ ಈ ಒಂದು ಮೀನುಗಾರರು ಜಾಸ್ತಿ ಮೀನುಗಳು ಒಂದಿಷ್ಟು ಮೀನನ್ನ ಮಾರುಕಟ್ಟೆಗೆ ಒಯ್ದು ಬಿಡ್ತಾರೆ, ಮಾರ್ತಾರೆ. ಆದ್ರೆ ಇನ್ನೂ ಬಹಳಷ್ಟು ಮೀನುಗಳು ಉಳಿದಿರ್ತವೆ. ಅದನ್ನ ಪಾಪ ಅವರು ತಮ್ಮದೇ ಆದ ಪರಂಪರಾಗತವಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಅದು ಬಿಸಿಲಿಗೆ ಒಣಗಿಸೋದು ಅಥವಾ ಇನ್ನೇನೋ ಮಾಡ್ತಾ ಅದನ್ನ ಶೇಖರಣೆ ಮಾಡ್ಕೋತಾ ಬಂದು ಅದೇ ಒಂದು ಇವತ್ತು ಒಂದು ಉದ್ಯಮವಾಗಿ ಬೆಳೆದಿದೆ. ಅದು ಇನ್ನೂ ಜಾಸ್ತಿ ಬೆಳೀಲಿ ಅಂತ ನಮ್ಮ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಈಗ ನಾವು ಒಣ ಮೀನುಗಳನ್ನ ನಾವು ಈಗಾಗಲೇ ನೀವು ಹೇಳಿದಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಾಗ ಕೆಲವು ಸಂದರ್ಭಗಳು, ಈಗ ನೋಡಿ ಈಗ ಅದು ಮೀನನ್ನ ಹಿಡಿಯುವಂತ ಫಿಶಿಂಗ್ ಬ್ಯಾನ್ ಅಂತ ಏನ್ ಹೇಳ್ತೀವಿ ಅದು ಸಮುದ್ರಕ್ಕೆ ಮಾತ್ರ ಅನ್ವಯಿಸೋದಿಲ್ಲ, ಅದನ್ನ ನದಿಗಳು ಕೂಡ ಅನ್ವಯಿಸುತ್ತೆ. ಆ ಒಂದು ಇದರಲ್ಲಿ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನು ಸಿಕ್ಕಾಗ ಮತ್ತೆ ಕೆಲವೊಮ್ಮೆ ಕಡಿಮೆ ದರದ ಮೀನುಗಳು, ಇದನ್ನ ನಾವು ನಾನ್ ಟಾರ್ಗೆಟೆಡ್ ಫಿಶಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ದೋಣಿ ಒಂದು ಮೀನಿನ ಹಿಡೀಲಿಕ್ಕೆ ಹೋದಾಗ ಅವರು ಅನ್ಕೊಂಡಿರೋ ಮೀನುಗಳನ್ನ ಬಿಟ್ಟು ಬಲೆಗೆ ಬೇರೆ ಮೀನುಗಳನ್ನ ಬಿದ್ದಿರುತ್ತೆ, ಅದು ಅವರಿಗೆ ಅವಶ್ಯಕತೆ ಇಲ್ಲದೇ ಇರಬಹುದು. ಆದರೆ ಅಂತ ಮೀನುಗಳನ್ನ ತಂದು ಕೂಡ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಅದನ್ನ ಮೀನಿನ ಎಣ್ಣೆ ತಯಾರಿಕೆಗೆ ಅಥವಾ ಮೀನಿನ ಹುಡಿಯನ್ನು ತಯಾರಿ ಮಾಡಲಿಕ್ಕೆ ಅದನ್ನು ಕಳಿಸ್ಕೊಡ್ತಾರೆ. ಆ ಥರದ ಮೀನುಗಳು ರುಚಿಕರವಾಗಿರುವಂಥ ಮೀನುಗಳಾಗಿರೋದ್ರಿಂದ ಅದನ್ನು ಕೂಡ ನಾವು ಒಣ ಮೀನನ್ನಾಗಿ ತಯಾರಿಕೆ ಮಾಡಿ ಅದರಲ್ಲಿ ಪೌಷ್ಟಿಕಾಂಶ ಹೆಚ್ಚಿರೋದ್ರಿಂದ ಸಣ್ಣ ಮೀನುಗಳಲ್ಲಿ ಕೂಡ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಒಣ ಮೀನನ್ನಾಗಿ ತಯಾರಿಕೆ ಮಾಡಿ ಅದನ್ನು ನಾವು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ಒಂದು ಒಣಮೀನು ತಯಾರಿಕೆ ಒಂದು ಏನು ಉದ್ಯಮ ಇದೆ ಇದರಲ್ಲಿ ಹೆಚ್ಚು ತೊಡ್ಕೊಂಡಿರೋದು ಅವರೇ. ಕೆಲವೊಮ್ಮೆ ಈ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಮೀನುಗಳನ್ನು ಹಿಡಿದ ನಂತರ ಅದನ್ನು ಹಿಡಿಯೋ ಕೆಲಸ ಗಂಡಸರು ಮಾಡ್ತಾರೆ. ಅದು ಮಾರುಕಟ್ಟೆ ಮಾಡುವಂಥದ್ದು ಆ ತಾಜಾ ಮೀನಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಅದನ್ನು ಮಾರುಕಟ್ಟೆ ಮಾಡುವಂಥದ್ದು ಹೆಣ್ಣುಮಕ್ಕಳಾಗಿರ್ತಾರೆ ಹೆಚ್ಚಾಗಿ. ಕೆಲವೊಮ್ಮೆ ಅವರದ್ದು ತಕ್ಷಣದಲ್ಲಿ ತೊಗೊಂಡೋದಂಥ ಮೀನುಗಳು ಆ ದಿನ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ, ಅಂಥ ಸಮಯದಲ್ಲಿ ಸಂಜೆ ಇದು ಏನು ಮಾಡ್ತಾರೆ, ಈ ಥರದ್ದು ಒಣಮೀನಿಗೆ ಬೇಕಾಗಿರೋಂಥ ತಯಾರಿಯನ್ನು ಮಾಡ್ಕೋತಾರೆ. ಅಂದರೆ ಮೀನು ಬೇಗ ಕೊಳೆಯುವಂಥ ಪದಾರ್ಥ, ಅದನ್ನು ಇವತ್ತು ಬಿಟ್ಟು ಇಲ್ಲ ನಾಳೆ ನಾಳೆ ಮಾಡ್ತೀನಿ ಅನ್ನೋವಂಥ ಇದರಲ್ಲಿ. ಯಾಕಂದರೆ ಹೆಣ್ಣು ಮಕ್ಕಳಾದ್ರೆ ಆ ಥರ ಸಣ್ಣ ಕುಟುಂಬದವ್ರ ಹತ್ರ ಒಂದು ಫ್ರಿಡ್ಜ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಫೆಸಿಲಿಟಿ ಇರೋದಿಲ್ಲ, ಶೈತ್ಯಾಗಾರ ಇರೋದಿಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇದರಲ್ಲಿ ಬೇಕಾಗಿರೋವಂಥ ಒಣ ಮೀನು ತಯಾರಿಕೆ ಮಾಡಲಿಕ್ಕೆ ಹಲವಾರು ತಂತ್ರಜ್ಞಾನಗಳಿದೆ, ಅದನ್ನು ಉಪಯೋಗ ಮಾಡಿ ಅವರು ಅದನ್ನು ಶೇಖರಣೆ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತೇ ಇರುತ್ತೆ. ಹೌದು, ಅದು ಎಲ್ಲರಿಗೂ ತಿಳಿದಿರುವಂತ ಹೆಚ್ಚಾಗಿ ಹೆಣ್ಣುಮಕ್ಕಳು ಈ ತರದ ವಿಷಯಗಳಲ್ಲಿ ಈಗ ಮೌಲ್ಯವರ್ಧನೆ ಮಾಡುವಂತ ಆ ವಿಷಯದಲ್ಲಿ ಕೂಡ ಹೆಣ್ಣುಮಕ್ಕಳು ಇದರಲ್ಲಿ ಪರಿಣಿತರಾಗಿರೋದ್ರಿಂದ ಒಣ ಮೀನುಗಾರಿಕೆಯನ್ನು ಮಾಡೋದು ಕೂಡ ಅವ್ರಿಗೆ ಸಹಾಯ ಆಗುತ್ತೆ. ಆಮೇಲೆ ಡಾಕ್ಟರ್ ಚೇತನ್ ಅವರೇ, ಈಗ ಮೀನನ್ನು ಒಣಸ್ಬೋದು ಅಂತ ತಾವು ಹೇಳ್ತಾ ಇದ್ದೀರಿ, ಮತ್ತು ಅದನ್ನು ಪರಂಪರಾಗತವಾಗಿಯೂ ಇದೆ. ನಾವು ಈಗ ಇನ್ಲ್ಯಾಂಡ್ ಫಿಶ್ ಅಂತೇವೆ ಏನು ಹೇಳ್ತೀವಲ್ಲ, ಕೆರೆಯಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ, ಒಳನಾಡು ಕೆರೆ ಅಥವಾ ಹೊಲದಲ್ಲಿ ಬೆಳೆದಂಥ ಮೀನುಗಳನ್ನು ಅಲ್ಲಿ ಯಾವ ಜಾತಿಯ ಮೀನುಗಳನ್ನು ನಾವು ಈ ಒಂದು ಒಣಸಬಹುದು, ಅಥವಾ ಸಮುದ್ರದಲ್ಲಿ ಸಿಗಂತ ಯಾವ್ಯಾವ ಫಿಶ್ಗಳನ್ನು ನಾವು ಡ್ರೈ ಫಿಶ್ ಆಗಿ ಮಾಡ್ಬೋದು, ಅದ್ರ ಬಗ್ಗೆ ಹೇಳಿ. ಈಗ ನಾವು ಮೊದಲಿಗೆ ಸಮುದ್ರ ಮೀನುಗಳ ಕಡೆ ಬಗ್ಗೆ ನೋಡಿ ಆಮೇಲೆ ಒಳನಾಡುಗೆ ಬರೋಣ. ಸಮುದ್ರ ಮೀನುಗಳಲ್ಲಿ ಎಲ್ಲ ತರದ ಮೀನುಗಳನ್ನು ಕೂಡ ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಈಗ ದೊಡ್ಡ ಮೀನುಗಳಾದ್ರೆ ಅದರಲ್ಲಿರುವಂತ ಕರಳು ಅಥವಾ ಅದರ ಕಿವಿ ರೆಕ್ಕೆ ಆಗಿರ್ಬೋದು ಅಥವಾ ಬೇಡದಿಂದ ಪದಾರ್ಥಗಳನ್ನೆಲ್ಲ ತೆಗೆದು ಅದರ ಮಾಂಸವನ್ನು ಮಾತ್ರ ನಾವು ಒಣಗಿಸ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಸಣ್ಣ ಮರಿಗಳಾದರೆ ಅದರಲ್ಲಿ ನಮಗೆ ಯಾವುದೇ ಥರದ, ಈಗ ಒಂದು 1-4 inch ಒಳಗಡೆ ಇರೋಂಥ ಇದರಲ್ಲಿ ನಾವು ಯಾವುದನ್ನೇ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಹಾಗೆ ನಾವು ಹಲವಾರು ತಂತ್ರಜ್ಞಾನಗಳನ್ನು ಬಳಸಿ ಅದನ್ನು ನಾವು ಒಣಗಿಸ್ಲಿಕ್ಕೆ ಉಪಯೋಗ ಮಾಡ್ಕೋಬೋದು. ಈಗ ತಳಿಗಳಲ್ಲಿ ಅಂತ ಬಂದಾಗ ನಾವು ಭೂತಾಯಿ ಆಗಿರ್ಬೋದು ಅಥವಾ ಬಂಗುಡೆ ಆಗಿರ್ಬೋದು ಅಥವಾ ಮಧುಮಹಲ್ ಅಂತ ಹಲವಾರು ತಳಿಗಳಿದೆ. ಈವನ್ ನಾವು ರೇಸ್ ಅಂತ ಹೇಳ್ತೇವೆ, ಸ್ಕೇಟ್ಸ್ ಅಂಡ್ ರೇಸ್ ಅಂತ ಹೇಳ್ತೇವೆ, ಆ ರೆಕ್ಕೆ ಮೀನುಗಳು ಅಂತ ಹೇಳ್ತೇವೆ. ಈ ಥರದ ಎಲ್ಲ ತಳಿಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಇದನ್ನು ಕರಾವಳಿ ಭಾಗದಲ್ಲಿ ಈಗಾಗಲೇ ಮಾಡ್ತಿದ್ದಾರೆ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಗುಜರಾತ್, ತಮಿಳುನಾಡು, ಕೇರಳ ಇಂಥ ಒಂದು ಜಾಗಗಳಲ್ಲಿ, ಇಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಹೆಸರುಗಳು ಹಲವಾರು ಕಡೆಯಿಂದ. ಈಗ ಒಣ ಮೀನುಗಾರಿಕೆ ಅಂತಂದ್ರೆ ಒಣ ಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಇರೋಂಥದ್ದು ಪಶ್ಚಿಮ ಬಂಗಾಳದಲ್ಲಿದೆ, ಅದಕ್ಕೆ ಅವರು ಶುಟ್ಕಿ ಅಂತ ಹೇಳ್ತಾರೆ. ತಮಿಳ್ನಾಡು, ಕೇರಳ ಅಲ್ಲಿ ಬಂದ್ರೆ ಅದು ಕಾರ್ನಾಡು ಅಂತ ಹೇಳ್ತಾರೆ. ಈ ತರದ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ. ನಾವು ಅದರ ಜೊತೆಗೆ ಒಳನಾಡು ಮೀನುಗಾರಿಕೆ ಅಂತ ಬಂದಾಗ, ಈಗ ಒಳನಾಡು ಪ್ರದೇಶದಲ್ಲಿ ಸಿಗುವಂಥ ಎಲ್ಲ ಮೀನುಗಳು, ಅದು ಗೆಂಡೆ ಮೀನುಗಳಾಗಿರ್ಬೋದು ಅಥವಾ ಕೊರವಾಗಳಾಗಿರ್ಬೋದು, ತಿಲಾಪಿಯಾ ಆಗಿರ್ಬೋದು, ರೂಪ್ಚಂದ್ ಆಗಿರ್ಬೋದು, ಇಂಥರದ ಮೀನುಗಳನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಆದರೆ ಇಲ್ಲಿ ಎಂತ ಆಗ್ತಾ ಇದೆ ಅಂದರೆ, ಈಗಾಗಲೇ ತಾಜಾ ಮೀನುಗಳಿಗೆ ಬೇಡಿಕೆ ಇರೋದ್ರಿಂದ ಹಾಗೂ ಈ ಮೀನುಗಳನ್ನು ಒಣಗಿಸುವಂಥ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಒಳನಾಡು ಭಾಗದಲ್ಲಿ ಇದನ್ನು ಮಾಡೋದು ಕಡಿಮೆ ನೋಡ್ತಾ ಇದ್ದೇವೆ. ಆದರೆ ನೀವು ಕೆಲವು ಗುಡ್ಡಗಾಡು ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಸಿಗುವಂಥ ಯಾವುದು ಅಲ್ಲಿ ಕಂಡ್ಕೋಬಹುದು. ಯಾಕಂದ್ರೆ ಈಗ ತಕ್ಷಣ ತಾವು ಈಗ ಮಾರುಕಟ್ಟೆಯಲ್ಲಿ ತಮಗೆ ಗಿರಾಕಿ ಬಂದಿಲ್ಲ, ಕೊಳ್ಳುವವರು ಬಂದಿಲ್ಲ ಅಂದರೆ ನೀವು ಈ ತಾಜಾ ಮೀನು ಅಥವಾ ಹಿಡಿದು ಮೀನು ಅದು ಹಾಳಾಗ್ಬಿಡುತ್ತೆ. ಆದರೆ ಇಲ್ಲ, ಹಾಗಲ್ಲ. ಈ ಒಣ ಮೀನು ಶೇಖರಣೆ ಮಾಡಿ ಬಹಳ ದಿನ ನಂತರ ನೀವು ಇಟ್ಕೋಬಹುದು. ಹೌದು, ಈ ಇದರಲ್ಲಿ ನಮ್ಗೆ ಏನು ಅಂತಂದ್ರೆ, ನೀವು ಹೇಳಿದಾಗೆ ತಾಜಾ ಮೀನನ್ನು ನಾವು ಇವತ್ತು ನಾವು ಮಾರಾಟ ಮಾಡಲಿಲ್ಲ ಅಂತಂದಾಗ ನಾಳೆ ಮಾರಾಟ ಮಾಡಲಿಕ್ಕೆ ಅದಕ್ಕೆ ಬೇಕಾದ್ರೆ ರೆಫ್ರಿಜರೇಷನ್ ಫೆಸಿಲಿಟಿ ಅಂತ ನಾವು ಏನು ಹೇಳ್ತಾ ಇದ್ವಿ ಅದು ಇಲ್ಲ ಅಂತಂದಾಗ ಈ ಥರದ ವ್ಯವಸ್ಥೆಯಲ್ಲಿ ಮಾಡ್ಕೋಬಹುದು. ಇದನ್ನು ಮಾಡುವಂಥ ವಿಧಾನಗಳು ಕೂಡ ಹಲವಾರಿದೆ. ಈಗ ಮೊದಲನೇದಾಗಿ ನೋಡೋದಾದರೆ ಹೆಚ್ಚಾಗಿ ಉಪಯೋಗಿಸೋದು ಅಂತಂದ್ರೆ, ನಾವು ಸೂರ್ಯನ ಬೆಳಕಿಗೆ, ಸೂರ್ಯನ ಕಿರಣಗಳಿಗೆ ಅದನ್ನ ಒಣಗಿಸುವಂತ ಪದ್ಧತಿ. ಇದನ್ನ ಹೆಚ್ಚಾಗಿ ನಾವು ಯಾವಾಗ ಮಾಡ್ತೇವೆ ಅಂತಂದ್ರೆ, ಸಣ್ಣ ಮೀನುಗಳೇ ಇರ್ಬೋದು, ಅದರಲ್ಲಿ ಇರುವಂತ ಹೊಟ್ಟೆ ಭಾಗದಲ್ಲಿರುವಂತಹ ಬೇಡವಾದ ವಸ್ತುಗಳನ್ನ ತೆಗೆದು ಅದನ್ನ ನಾವು ಬರೀ ಮಾಂಸವನ್ನ ಮಾತ್ರ ನಾವು ಒಣಗಿಸಿ ಅದನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಒಣಗಿಸುವಂತ ಪ್ರಕ್ರಿಯೆಯಲ್ಲಿ ನಾವು ಯಾವುದೇ ತರದ ಉಪ್ಪಿನಂಶವನ್ನು ಉಪಯೋಗಿಸೋದಿಲ್ಲ. ಎರಡನೇದಾಗಿ, ಉಪ್ಪನ್ನ ಬಳಸಿ ಕೂಡ ನಾವು ಒಣಗಿಸುವಂತ ಪ್ರಕ್ರಿಯೆಯನ್ನ ಮಾಡಬಹುದು. ಇದಕ್ಕೆ ನಾವು ಮೀನಿನ ಗಾತ್ರದ ಮೇಲೆ, ಅದು 3 kg ಮೀನಲ್ಲಿ 1 kg ಉಪ್ಪು ಹಾಕುವಂತದ್ದು ಅಥವಾ ದೊಡ್ಡ ಮೀನಾದ್ರೆ, ಅದು ದೊಡ್ಡ ಮೀನಾದ್ರೆ 3 kg 1 kg ಉಪ್ಪನ್ನು ಹಾಕಬಹುದು. ಸಣ್ಣ ಮೀನುಗಳಿಗಾದ್ರೆ 6 kg 1 kg ಉಪ್ಪನ್ನ ಹಾಕಿ ನಾವು ಅದನ್ನ 24 hours ಆ ಉಪ್ಪಿನ ಜೊತೆಗೆ ನಾವು ಆ ಒಂದು ಡಬ್ಬದಲ್ಲೋ ಇಟ್ಟು ನಾವು ಅದನ್ನ ತದನಂತರ ಆ ಮೇಲೆ ಇರುವಂತ ಉಪ್ಪನ್ನೆಲ್ಲ ತೆಗೆದು ನೀರಲ್ಲಿ ಒಮ್ಮೆ ಅದನ್ನ ತೊಳೆದು ಅದನ್ನ ನಾವು ಒಣಗಿಸಿದ್ರೆ ಆ ಒಂದು ಪ್ರಕ್ರಿಯೆ ಸಂಪೂರ್ಣ ಆಗ. ಇದನ್ನು ಹೊರತುಪಡಿಸಿ ಈಗ ಹಲವಾರು ಹೊಸ ತಂತ್ರಜ್ಞಾನಗಳಿದೆ. ಮೊದಲಿಗೆ ಅಂತ ಅದನ್ನ ನಾವು ಹೇಳಬೇಕಾದ್ರೆ ಸೋಲಾರ್ ಡ್ರೈಯರ್ದು ಈಗ ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ಅದು ಟನಲ್ ಡ್ರೈಯರ್ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ ಡ್ರೈಯರ್ ಅಂತ ಹೇಳ್ಬೋದು. ಸರ್, ಈಗಾಗಲೇ ನಮ್ಗೆ ಗೊತ್ತಿರೋಂಗೆ ಎಲ್ಲ ಕಡೆ ಈ ಹಣ್ಣುಗಳನ್ನು ಅಥವಾ ಕೆಲವು ಕಾಳುಗಳನ್ನು ಒಣಗಿಸ್ಲಿಕ್ಕೆ ಈ ಪದ್ಧತಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೀನನ್ನು ಕೂಡ ನಾವು ಒಣಗಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ಹಲವಾರು ಮಹಿಳೆಯರು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಚೇತನ್ ಅವರೆ, ಈಗ ಕರಾವಳಿ ಭಾಗದಲ್ಲಿ ಅದು ಕರಾವಳಿ ಇರ್ತದೆ, ಸಾಕಷ್ಟು ಸಮುದ್ರ ಉಪ್ಪನ್ನು ಕೂಡ ಅಲ್ಲಿ ಶೇಖರಣೆ ಮಾಡ್ತಾರೆ. ಆದರೆ ಈಗ ಒಳನಾಡಿನಲ್ಲಿ ತಮ್ಮ ಹೊಲದಲ್ಲಿ ಅಥವಾ ಕೆರೆಯಲ್ಲಿ ಮೀನು ಸಾಕಿರ್ತಾರಲ್ಲ ಮೀನುಗಾರರು, ಅಲ್ಲಿ ಏನು ಈ ಒಂದು ಮೀನುಗಳನ್ನು ಒಣಸುವ ಪದ್ಧತಿ ಜಾಸ್ತಿ ಮೀನು ಸಿಗಿದಾಗ ಆಗುತ್ತಾ ಹೇಗೆ ಮಾಡ್ಬೋದು ಇದನ್ನು? ಅದೇ, ಅವರಿಗೆ ಈಗ ಮಾರುಕಟ್ಟೆ ವ್ಯವಸ್ಥೆ ಯಾವಾಗ ಸರಿಯಾಗಿ ಆಗಲಿಲ್ಲ ಅವರು ಹಿಡಿದಂಥ ಸಂದರ್ಭದಲ್ಲಿ ಅಂತಂದಾಗ, ಈ ಇದರಲ್ಲಿ ನಾವು ಹೇಳಿದಾಗ ಅದರಲ್ಲಿ ಮೇಲೆ ಇರುವ ರೆಕ್ಕೆಗಳನ್ನು, ಅದು ನಾವು ಸ್ಕೇಲ್ಸ್ ಅಂತ ಏನು ಹೇಳ್ತೇವೆ, ಅದನ್ನು ಎಲ್ಲ ತೆಗೆದು ಅದರ ಹೊಟ್ಟೆ ಭಾಗದಲ್ಲಿರುವಂಥ ಕರುಳಾಗಿರ್ಬೋದು ಅಥವಾ ಕಿಡ್ನಿ ಈ ಥರದನ್ನೆಲ್ಲ ತೆಗೆದ ನಂತರ ಕೇವಲ ಮಾಂಸವನ್ನು ನಾವು ಉಪ್ಪಿನ ಅಂಶದಲ್ಲೇ ಹಾಕಿ ನಾವು ಮಾಡಬೇಕು ಅಂತ ಏನಿಲ್ಲ. ಅದನ್ನ ನಾವು ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅದನ್ನ ನಾವು ತುಂಡುಗಳನ್ನ ನಾವು ಒಣಗಿಸ್ಲಿಕ್ಕೆ ಇಡಬಹುದು. ಇದನ್ನ ಇಡುವಾಗ ಕೂಡ ನಾವು ಹಲವಾರು ಜಾಗೃತಿಗಳನ್ನ ನಾವು ತಗೋಬೇಕು. ಒಂದು, ನೆಲದ ಮೇಲೆ ಒಣಗಿಸುವಂತದಲ್ಲ, ಯಾವುದೇ ತರದಾದಂತ ಒಂದು ಪ್ಲಾಸ್ಟಿಕ್ ಹೊದಿಕೆ ಇರಬಹುದು, ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಮೇಲೆ ಜಾಗಕ್ಕೆ ಒಂದು ಮೇಜ್ ಆಗಿರಬಹುದು, ಆ ತರದ ಜಾಗದಲ್ಲಿ ಹಿಟ್ಟು ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಕೂಡ ಆ ಬಿಸಿಲಿನ ಜೊತೆಗೆ ಆ ಗಾಳಿ ಏನಿರುತ್ತೆ ಅದರಿಂದ ಎಲ್ಲಾ ಕಡೆಯಿಂದನೂ ಅದು ಬೇಗ ಒಣಗಲಿಕ್ಕೆ ಸಾಧ್ಯ ಆಗತ್ತೆ. ನಾ ಇಲ್ಲಿ ಒಣಗಿಸೋದು ಅಂತ ಹೇಳಿದ್ರೆ 15% ಇಂತ ಕಡಿಮೆ ಮಾಯಿಶ್ಚರ್ ಕಂಟೆಂಟ್, ತೇವಾಂಶವನ್ನ ನಾವು ಇಳಿಸುವಂತ ರೀತಿಯನ್ನ ಮಾಡುವಂಥದ್ದು. ಇದನ್ನ ಮಾಡಿದ್ರೆ ನಮಗೆ ಯಾವುದೇ ತಳಿಯಾದ ಮೀನುಗಳನ್ನ ಕೂಡ ನಾವು ಒಣಗಿಸಿ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದರ ಜೊತೆಗೆ ಒಳನಾಡಲ್ಲಿ ನಾವು ಈ ತರದ ಒಂದು ಒಣ ಮೀನು ತಯಾರಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ಇದರ ಬೆಲೆ ಕೂಡ ಹೆಚ್ಚಾಗತ್ತೆ. ಈಗ ನೀವು ಒಂದು ಒಣ ಮೀನನ್ನ ನೀವು ತಾಜಾ ಮೀನಿಗೆ ಹೋಲಿಕೆ ಮಾಡಿ ನೋಡಿದಾಗ ಅದರ ಬೆಲೆ ಏನಿದೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿರುತ್ತೆ. ಈಗ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಚೆನ್ನಾಗಿರೋದ್ರಿಂದ ಈಗ ನೋಡಿರ್ಬೇಕು ನಿಮ್ಮ ಸ್ವಿಗ್ಗಿ ಝೊಮ್ಯಾಟೊ ಈ ತರದ ಒಂದು ಫೆಸಿಲಿಟಿ ಈಗಾಗಲೇ ಬಂದಿರೋದ್ರೆ ಮನೆ ಬಾಗಿಲಿಗೆ ಆಹಾರ ತಂದು ಕೊಡುವಂತ ಸೌಲಭ್ಯಗಳಿರುವಾಗ ಈಗ ನಮಗೆ ಈ ಒಂದು ಪ್ಯಾಕೆಟ್ ಮಾಡಿರುವಂತ ಡ್ರೈಡ್ ಫಿಶ್ ಅದು ಯಾವುದೇ ತರದ ಒಳನಾಡದಾಗಿರ್ಬೋದು ಸಮುದ್ರದಾಗಿರ್ಬೋದು ಯಾವುದೇದ್ರಿಂದ ನಾವು ಸರಿಯಾದ ಪ್ರಮಾಣ ಸ್ಟೋರೇಜ್ ಪ್ಯಾಕೆಟ್ ಅಲ್ಲಿ ನಾವು ಮನೆ ಬಾಗಿಲಿಗೆ ತರಿಸುವಂತ ವ್ಯವಸ್ಥೆಗಳು ಈಗಾಗಲೇ ಬಂದಿದೆ. ಈ ತರದ ಇದರನ್ನ ನಾವು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದನ್ನ ಹಲವಾರು ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತವ್ರ ಹತ್ರ ನಾವು ಟೈಅಪ್ ಮಾಡಿಕೊಂಡ್ರೆ ಈ ತರದ್ರಿಂದ ಆದಾಯವನ್ನು ಬರುತ್ತೆ, ಅದರ ಜೊತೆಗೆ ನಾವು ಸಾಕಿರುವಂತ ಮೀನುಗಳನ್ನ ನಾವು ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಚೇತನ್ ಅವರೇ, ಈಗ ಒಣ ಮೀನು ಅಥವಾ ತಾಜಾ ಮೀನು ಇದರ ಪೌಷ್ಟಿಕಾಂಶದ ಬಗ್ಗೆ ಏನಾದರೂ ವ್ಯತ್ಯಾಸ ಉಂಟಾ? ಸ್ವಲ್ಪ ವ್ಯತ್ಯಾಸ ಬರಬಹುದು, ಯಾಕಂದ್ರೆ ಇಲ್ಲಿ ನಾವು ಒಣಗಿಸೋ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ನಷ್ಟ ಆಗುತ್ತೆ ಯಾಕಂದ್ರೆ ನಾವು ನೀರಿನ ಅಂಶ ತೆಗೆದರ ಜೊತೆಗೆ ಬರೀ ನೀರಿನ ಮಾತ್ರ ಹೊರಗಡೆ ಹೋಗೋದಿಲ್ಲ, ನಾವು ಡ್ರಿಪ್ ಲಾಸ್ ಅಂತ ಹೇಳ್ತೇವೆ. ಅಂದ್ರೆ ಡ್ರಿಪ್ ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದರಲ್ಲಿ ಇರುವಂತಹ ಕೆಲವು ಅಮೋನಿಯಾ ಆಸಿಡ್ಸ್ ಆಗಿರ್ಬೋದು, ವೈಟಮಿನ್ಸ್ ಮಿನರಲ್ಸ್ ಏನಿದೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹಾಗೆ ಇರುತ್ತೆ, ಅದರಲ್ಲಿ ಹೆಚ್ಚಿನ ಬದಲಾವಣೆ ಆಗೋದಿಲ್ಲ. ಆದ್ರೆ ಈ ಮಿನರಲ್ಸ್ ವೈಟಮಿನ್ಸ್ ಇದೇನಿದೆ ಇದ್ರ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ, ನೀರಿನ ಜೊತೆ ಹೋಗ್ಬಿಡುತ್ತೆ, ನೀರಿನ ಜೊತೆ ಬೇಗ ಹೋಗುತ್ತೆ. ಆದ್ರೆ ನಾವು ಈ ಸೋಲಾರ್ ಡ್ರೈಯರ್ಸ್ ಈ ತರದಲ್ಲಿ ಉಪಯೋಗಿಸ್ ಅದನ್ನು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ತಡೆಗಟ್ಟಬಹುದು. ಇದು ಮತ್ತೆ ತಾಜಾ ಮೀನಲ್ಲಿ ಇರುವಂತಹ ಎಲ್ಲಾ ಪೌಷ್ಟಿಕಾಂಶಗಳು, ಈಗ ಪ್ರೋಟೀನ್ ಕಂಟೆಂಟ್ ಆಗಿದ್ರೆ ಪ್ರೋಟೀನ್ ಕಂಟೆಂಟ್ ಇಲ್ಲಿ ಸಿಗುತ್ತೆ, ಈ ಇದರಲ್ಲಿ ಹೆಚ್ಚಿನ ವ್ಯತ್ಯಾಸ ಇರಲಿಲ್ಲ, ಕೇವಲ ಸ್ವಲ್ಪ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ನ ನಷ್ಟ ಸ್ವಲ್ಪ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಮೀನು ಉತ್ಪಾದಕರಿಗೆ ಅಥವಾ ಮೀನು ಕೃಷಿ ಮಾಡಬೇಕು ಅಂತ ಇರುವಂತಹ ಯುವಕ ಯುವತಿಯರಿಗೆ ಒಣ ಮೀನಿನ ತಯಾರಿಕೆಯಲ್ಲಿ ಸ್ವ ಉದ್ಯೋಗದ ಬಗ್ಗೆ ಏನು ಅವಕಾಶ ಇದೆ ಇದ್ರ ಬಗ್ಗೆ ಹೇಳಿ. ಈಗ ನಾವು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಅಂತ ಹೇಳಿದೆ, ಒಂದು ನಿಮ್ಮಲ್ಲಿ ಹೆಚ್ಚಿನ ಮೀನಿನ ಸಂಖ್ಯೆ ಇದೆ, ಅದರ ಜೊತೆಗೆ ಮೀನಿನ ಮಾರುಕಟ್ಟೆ ಹತ್ತಿರ ಇದೆ, ಅಥವಾ ನೀವು ಕರಾವಳಿ ಭಾಗದವರಾಗಿದ್ರೆ ಈ ಮೀನನ್ನ ತಗೊಂಡು ನೀವು ಒಂದು ಕಡಿಮೆ ಬೆಲೆಯ ಮೀನುಗಳನ್ನ ಮೊದಲಿಗೆ ತಗೊಂಡು ಅದನ್ನ ಒಣಗಿಸುವಂತ ಪ್ರಕ್ರಿಯೆಯನ್ನ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವಂತ ನಮಗೆ ವ್ಯವಸ್ಥೆ ಏನು ಅಂತಂದ್ರೆ ಕೆಲವಷ್ಟು ಮೇಜುಗಳು ಬೇಕಾಗತ್ತೆ ಅಥವಾ ಟಾರ್ಪಲಿನ್ ಶೀಟ್ ಆಗತ್ತೆ, ಈ ತರದೊಂದು ಜಾಗವನ್ನ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಸೋಲಾರ್ ಡ್ರೈಯರ್ ಈಗಾಗಲೇ ನಮ್ಮಲ್ಲಿ ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನಗಳ ಸಂಸ್ಥೆ ಕೊಚ್ಚಿನ್ ಇಲ್ಲಿ ಇದು ದೇಶದಲ್ಲಿ ಎಲ್ಲೇ ಯಾವುದೇ ಒಂದು ಮೀನುಗಳನ್ನ ಹಿಡಿದ ನಂತರ ಆಗುವಂತ ಎಲ್ಲ ಮೌಲ್ಯವರ್ಧನೆ ವಿಷಯ ಆಗಿರಬಹುದು ಅಥವಾ ಅದನ್ನ ಹೇಗೆ ಸಂಸ್ಕರಣೆ ಮಾಡಿ ಅದನ್ನ ಬೇರೆ ಕಡೆಗೆ ಕಳಿಸುವಂತ ಇದರ ಬಗ್ಗೆ ಹಲವಾರು ತಂತ್ರಜ್ಞಾನಗಳನ್ನ ಮಾಡಿದೆ. ಅದರ ಜೊತೆಗೆ ಅವರು ಈ ತರದ ಒಂದು ಒಣ ಮೀನಿನ ವ್ಯವಸ್ಥೆಗೋಸ್ಕರ ಸೋಲಾರ್ ಡ್ರೈಯರ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಅವರಲ್ಲಿ ಸಣ್ಣ ಪುಟ್ಟದ ಪ್ರಮಾಣದಲ್ಲಿ ಒಂದು ಸಂಘವನ್ನ ಮಾಡಿದ್ರೆ, ಈಗ ಮಹಿಳೆಯರ ಸ್ವಸಹಾಯ ಸಂಘ ಆಗಿರ್ಬೋದು, ಆ ತರದವರಿಗೆ ಸಣ್ಣ ಡ್ರೈಯರ್ ಕೊಡುವಂತ ವ್ಯವಸ್ಥೆ ಕೂಡ ಅವರಲ್ಲಿ ಇರುತ್ತೆ, ಇದನ್ನ ಉಪಯೋಗಿಸ್ಕೋಬಹುದು ಒಂದಾಗಿ. ಎರಡನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಇದರಲ್ಲಿ ಕೂಡ ಇದಕ್ಕೆ ಹಲವಾರು ಅವಕಾಶಗಳಿದೆ. ಇದಕ್ಕೆ ಸಂಘಕ್ಕಾದ್ರೂ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಒಬ್ಬರಿಗೆ ಕೊಡುವಂತ ವ್ಯವಸ್ಥೆ ಇದೆ. ಇದು SC ST ಅಥವಾ ವುಮೆನ್ ಕ್ಯಾಟಗರಿ ಮಹಿಳೆಯರಿಗಾಗಿದೆ, 60% ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯ ವರ್ಗದವರಿಗಾಗಿದ್ರೆ ಇದು 40%. ಅವರು ಏನೇನು ಮಾಡ್ಲಿಕ್ಕೆ ಕೊಡ್ತಾರೆ? ಅದು ನಾವು ಈಗ ಒಂದು ಸೋಲಾರ್ ಡ್ರೈಯರಿಂಗ್ ನ ತಗೊಳ್ಲಿಕ್ಕಾಗಿರ್ಬೋದು ಅಥವಾ ಅಲ್ಲಿ ನಾವು ಒಣಗಿಸ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಅದು ಒಣಗಿಸಿದ ನಂತರ ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ಒಂದು ಸಣ್ಣ ಶೆಡ್ ಆಗಿರ್ಬೋದು ಅಥವಾ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂತ ಒಂದು ಸಣ್ಣ ಗಾಡಿ ಆಗಿರ್ಬೋದು. ಸೊ ಈ ತರದೆಲ್ಲ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸರ್ಕಾರದ ಮತ್ತೆ ಸಂಪದ ಯೋಜನೆಯಲ್ಲಿ ತಮ್ಗೆ ಅವಕಾಶ ಇದೆ. ಇದನ್ನ ಈ ವ್ಯವಸ್ಥೆಯನ್ನ ಅಥವಾ ಈ ಒಂದು ಸಬ್ಸಿಡಿಯನ್ನ ತಗೊಳ್ಳಿಕ್ಕೆ ನೀವು ಹತ್ತಿರದ ಮೀನುಗಾರಿಕೆ ಇಲಾಖೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕು ಇದರಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಇಟ್ಕೊಳ್ಳಿ. ಅಲ್ಲಿರೋಂಥವರು ನಿಮಗೆ ಅದರಲ್ಲಿ ನೀವು ಯಾವ್ಯಾವ ರೀತಿಯಲ್ಲಿ ನೀವು ಬಳಕೆ ಮಾಡ್ಕೋಬಹುದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ತಿಳಿಸ್ಕೊಡ್ತಾರೆ. ಹೌದು, ಇದರೊಟ್ಟಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಇದರಲ್ಲಿ ಈ ಥರದ ಉದ್ಯಮಶೀಲತೆಯನ್ನು ಆಸಕ್ತಿ ತೋರಿಸಿ ಅದರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಿರೋರಿಗೆ 5 ಲಕ್ಷದವರೆಗೂ ಕೂಡ ಒಂದು ಸಾಲ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದನ್ನು ಕಡಿಮೆ ಬಡ್ಡಿ ದರದಲ್ಲಿ ನಾವು ತಗೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಇದರ ವಿಷಯನೂ ಕೂಡ ನೀವು ಹತ್ತಿರದ ಮೀನುಗಾರಿಕೆ ಇಲಾಖೆಯಲ್ಲಿ ನೀವು ಇದರ ಬಗ್ಗೆ ತಗೊಂಡು, ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀವು ಯಾವುದೇ ಇಲಾಖೆಯಲ್ಲಿ ಕೇಳಿದರೂ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಆದರೆ ಹೆಚ್ಚಿನಾಗಿ ಈಗ ಮೀನಿನ ವಿಷಯ ಆಗಿರೋದ್ರಿಂದ ನೀವು ಮೀನುಗಾರಿಕೆ ಇಲಾಖೆಯಲ್ಲಿ ಪಡೆದರೆ ನಿಮಗೆ ಅದರ ಬಗ್ಗೆ ಬೇಕಾಗಿರುವಂಥ ವ್ಯವಸ್ಥೆಗಳಿಗೆ ಎಷ್ಟು ಅಂದಾಜಾಗತ್ತೆ ಆ ಮೊತ್ತದ ಪ್ರಕಾರ ನಿಮಗೆ ನೀಡಲಾಗುತ್ತೆ. ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರದ ಮೀನುಗಾರಿಕಾ ಉಪ ಉತ್ಪನ್ನ ಅಂದ್ರೆ ಏನು ಮತ್ಸ್ಯ ಸಂಪದ ಯೋಜನೆಯಲ್ಲಿ ತಮ್ಮದೇ ಆದ ಒಂದು ಉದ್ಯೋಗ ಕೂಡ ಆರಂಭ ಮಾಡಕ್ಕೆ ತಮ್ಗೆ ಅವಕಾಶ ಇದೆ. ತಾವು ಅದರಲ್ಲಿ 10 ಉಪ ಉದ್ಯೋಗಗಳು ಇದಾವೆ, ತಮಗೆ ಯಾವ್ದು ಬೇಕು ಅಂತ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡು ತಮ್ಮ ಉದ್ಯಮವನ್ನ ಶುರು ಮಾಡಬಹುದು. ಹೌದು, ಉಪ ಉದ್ಯಮ ಇದು ತಾವು ಬದುಕನ್ನು ಕಟ್ಕೊಳ್ಳೋಕೆ ಕೂಡ ಈ ತಮಗೆ ತುಂಬಾ ಅವಕಾಶ ಇದೆ. ಹೌದು, ಈ ಒಂದು ವಿಷಯದಲ್ಲಿ ಹೇಳುತ್ತಂದ್ರೆ ಕಳೆದ ಒಂದು 10 ವರ್ಷಗಳಲ್ಲಿ ಒಣ ಮೀನುಗಾರಿಕೆ ಇದನ್ನ ರಫ್ತು ಮಾಡುವಂತ ವಿಷಯದಲ್ಲಿ ಬಂದಾಗ ಇದು 3,080 ಕೋಟಿಯಷ್ಟು ನಾವು ವ್ಯವಹಾರವನ್ನ ನಮ್ಮ ದೇಶದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಹೆಚ್ಚಿನ ಪ್ರಮಾಣವನ್ನ ನಾವು ನೋಡ್ತಾ ಇದ್ದೇವೆ, ಹೆಚ್ಚಿನ ಪ್ರಮಾಣದ ಮೀನನ್ನ ನಾವು ಹೊರ ದೇಶಗಳಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಿದೆ. ಇದರ ಜೊತೆಗೆ ಹೆಚ್ಚಿನ ಜನರು ಇದರಲ್ಲಿ ಆಸಕ್ತಿ ತೋರಿಸಿ ಉದ್ಯಮಶೀಲತೆಯನ್ನ ಕಂಡುಕೊಂಡಿದ್ದಾರೆ. ಅದೇ ಇದು ಇಂದು ಕೂಡ ಈಗ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಈ ನಮ್ಮ ಮೀನುಗಾರಿಕಾ ರಫ್ತು ಮಾಡೋದ್ರಿಂದ ಈ ಒಂದು ಉದ್ಯಮ ಬೆಳೆದ್ರೆ ನಮಗೆ ಇಲ್ಲಿ ಇನ್ನೂ ಜಾಸ್ತಿ ಅವಕಾಶ ಇದೆ, ಮತ್ತೆ ನಮಗೆ ಜಾಸ್ತಿ ಒಂದು ಆದಾಯ ಕೂಡ ಸರ್ಕಾರಕ್ಕೂ ಸಲ್ತದೆ, ಒಂದು ದೊಡ್ಡ ಗುರಿ ಇದೆ, ಇದು ಮಾಡಬೇಕು. ಇದು ಅದಕ್ಕಾಗಿ ಸಾಕಷ್ಟು ಯೋಜನೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಇದೆ. ಈಗ ಹಲವಾರು ಕಾರ್ಯಕ್ರಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಕೃಷಿಕರಿಗೆ ನೀಡ್ತಾ ಇರೋದ್ರಿಂದ ಅದನ್ನು ಸದ್ಬಳಕೆ ಮಾಡಿಕೊಂಡು ಈಗ ನಾವು ಹೇಳಿದ್ವಿ, ಈಗ ರಫ್ತು ಇದರಲ್ಲಿ ನಾವು ಹೆಚ್ಚಿನ ಆದಾಯವನ್ನು ನಾವು ಪಡಿತಾ ಇದ್ದೇವೆ ಅಂತ. ಇದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರ ಕೈಜೋಡಣೆಯಿಂದ ಅವರವರ ಒಂದು ಸಾಮರ್ಥ್ಯದಲ್ಲಿ ಮಾಡ್ತಿರೋ ಒಂದು ಕೆಲಸ ಕಾರ್ಯಗಳಿಂದ ಇವತ್ತು ನಾವು ಮುನ್ನುಗ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಈ ಸೌಲಭ್ಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಂಡು ನಾವು ಮೀನುಗಾರಿಕೆಯಲ್ಲಿ ಮತ್ತಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಮಾಹಿತಿಗಳಾಗಿರ್ಬೋದು, ಅದಕ್ಕೆ ತರಬೇತಿಗಳಾಗಿರ್ಬೋದು, ನಿಮಗೆ ಹತ್ತಿರದಲ್ಲಿ ಯಾವುದೇ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರಗಳಾಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಇಲ್ಲಿ ಪಡೆಯೋದು ಸೂಕ್ತ ಆಗಿರುತ್ತೆ. ಆಯಿತು ಡಾಕ್ಟರ್ ಚೇತನ್ ಅವರೇ, ಪ್ರಸ್ತುತ ಮೀನು ಶೈತ್ಯೀಕರಣ ಅಥವಾ ಮೀನು ಒಣ ಮೀನಿನ ಒಂದು ಉದ್ಯಮ ಆಗಿ ಪರಿವರ್ತಿಸುವ ಕುರಿತು ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಮೀನು ಸಾಕಾಣಿಕೆ ಮಾಡುವವರಿಗೆ, ಅದರಲ್ಲೂ ಯುವಕ ಯುವತಿಯರಿಗೆ ಅತಿ ಸೂಕ್ಷ್ಮವಾದ ಮಹತ್ವವಾದ ಸ್ವಂತ ಉದ್ಯೋಗ ಕೈಗೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಾಗ ತಮ್ಗೆ ಏನೇನು ಮಾಡಬೇಕು ಅನ್ನೋದ್ರ ಕುರಿತು ಮುಖ್ಯವಾದ ಮಾಹಿತಿಯನ್ನು ಕೊಟ್ರಿ. ಕೆಲವರು ಇರ್ತಾರೆ ಅವರಿಗೆ ಡಾಕ್ಟರ್ ಚೇತನ್ ಜೊತೆಗೆ ಮಾತಾಡ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9744924419. ಇನ್ನು ಮತ್ತೊಮ್ಮೆ ಹೇಳ್ತಾನೆ, 9744942419. ಇನ್ನೊಮ್ಮೆ ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಒಣಮೀನು ಉದ್ಯಮಶೀಲತೆ ಕುರಿತು ಡಾ ಚೇತನ್ ಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಇನ್ನೀಗ ಜನಪದ ಸಂಗೀತ, ಕನಕಪುರ ತಾಲೂಕು ಶಿವನಹಳ್ಳಿಯ ಹನುಮಂತ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತ.